ಲಾವರಿಜಿ ಮೇ ಚಟ್ಟಾ ದೇ ಮುಂಡೇ ನಾ ಬಹಳ ಕರ್ದಿ ಸನೇ ಚಟ್ಟಿ ಮೀಳಿ ಜಟ್ಟ ನೂ ಫಲಾವರಿಜಿ ಮೇ ಚಟ್ಟಾ ದೇ ಮುಂಡೇ ನಾ ಬಹಳ ಕರ್ದಿ ಸನೇ ರಖಾ ದಪ್ಪ ಕೇ ಮಡೀರಿ ಶಹಿರ ದೀ ಓ ಲಲ್ಲಿ ಜುಮ್ಮೇ ವಾರಿ ಚಲ್ಲೇ ಫೈರ ದೀ ತೈನೂ ಅಪ್ಪಣೀ ಬಣಾಯಾ ಬಲ್ಲಿಯೇ ನೀ ತೂ ಮಿಲ್ದೀ ಗಿಲ್ದೀ ರಹੇ ನೀ ತೋ ಟೈಮ ಮਿੱਤਰਾਂ ਦਾ ਓ ਨਾਮ ਨਰਮੇ ਕਾਲ ਜੇ ਹੈ ਲੈ ਨੀ ਤੋ ਟੈਮ ਮਿੱਤਰਾਂ ਦਾ ਮਿੱਤਰਾਂ ਦਾ ਨਾਮ ਨਰਮੇ ਕਾਲ ਜੇ ਹੈ ਲੈ ਨੀ ਤੋ ਟੈਮ ਮਿੱਤਰਾਂ ਦਾ Yes.